ರೇಖಾ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಡ್ರೋನ್ ಪರೀಕ್ಷಾ ಕೇಂದ್ರ ಸ್ಥಾಪನೆ. ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನದಲ್ಲಿ ಒಪ್ಪಂದ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಒಪ್ಪಿಕೊಳ್ಳಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಅನಧಿಕೃತ ನೀರು ಒಳಚರಂಡಿ ಸಂಪರ್ಕ ಪತ್ತೆ ಹಚ್ಚಲು ನೀಲಿದಳ ಸಜ್ಜು, ಉಪಮುಖ್ಯಮಂತ್ರಿ ಚಾಲನೆ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯುಜಿಸಿ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಅನುಭವ ಈ ಕುರಿತು ಶ್ರೀ ದುರ್ಗೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರದಲ್ಲಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ತಾಲೂಕಿನ ಪೂಜರಳ್ಳಿ ಗ್ರಾಮದ ರೈತರು ದುರ್ಗೇಶ್ ಇವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸುಮಾರು ಇವರು 50 ಹೆಚ್ಚು ನಾಟಿ ಹಸುಗಳ ಸಾಕಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ 1.5 ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರ ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ದುರ್ಗೇಶ್ ಅವರೇ. ನಮಸ್ಕಾರ ಸರ್. ನಿಮ್ಮ ಸ್ವಂತ ಊರು ಪೂಜರಳ್ಳಿನ ಅಥವಾ ಬೇರೆ ಹೇಗೆ? ಇಲ್ಲ ಸರ್, ನಮ್ಮ ಸ್ವಂತ ಊರು ಪೂಜರಳ್ಳಿನೇ. ನಾವು ಅಲ್ಲಿ ರೈತರು, ನಮ್ಮಂತ ನಾಟಿ ಹಸು 50. ಅಂದ್ರೆ ನಿಮ್ಮ ತಂದೆಯವರೆಲ್ಲ ಮೊದಲು ಈ ದನಕರುಗಳ ಪಾಲನೆ ಮಾಡ್ತಾ ಇದ್ರ? ಮಾಡ್ತಿದ್ರು ಸರ್, ಕಡಿಮೆ ಮಾಡ್ತಿದ್ರು. ಅವರು ಎಷ್ಟು ಮಾಡ್ತಿದ್ರು ಅವ್ರು? ಅವಾಗ ಅವರು 5-10 ದನಕರುಗಳನ್ನ ಅವರು ಸಾಕ್ತಿದ್ರು. ಈಗ ನಾವು ಅದನ್ನ ಸ್ವಲ್ಪ ಡೆವಲಪ್ ಮಾಡಿಕೊಂಡಿದ್ವಿ. ಈಗ 50 ನಾಟಿ ಹಸುಗಳನ್ನ ನಾವು ಈಗ ಆಲ್ರೆಡಿ ನಾವು ಅದನ್ನ ಪಾಲನೆ ಮಾಡ್ತೀವಿ. ಅಂದ್ರೆ ನಮ್ಮ ಈಗ ಆಧುನಿಕ ಜುಂಜಪ್ಪ ಇದ್ದಂಗೆ ನೀವು. ಹಂಗಾರೆ ಜುಂಜಪ್ಪ ದನಕರುಗಳ ಪಾಲಕ ದೇವರು ಅಲ್ವಾ? ನಿಮ್ಮ ಭಾಗದಲ್ಲಿ ಪೂಜೆ ಮಾಡ್ತಾರ? ಹ್ಞೂ ಸರ್, ಮಾಡ್ತಾರೆ. ಜುಂಜಪ್ಪನ ಬಗ್ಗೆ ಗೊತ್ತಾ ನಿಮಗೆ? ಇಲ್ಲ ಸರ್, ಅಷ್ಟೊಂದು ಬಗ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಈಗ ದನಕರುಗಳ ಪಾಲನೆ ಮಾಡ್ತಾ ಇದೀವಿ. ಅಂದ್ರೆ ಈ ದನಕರುಗಳನ್ನ, ಅದರಲ್ಲೂ ವಿಶೇಷವಾಗಿ ನಾಟಿ ಹಸುಗಳನ್ನ ಏನು ನೀವು ಸಾಕಾಣಿಕೆ ಮಾಡ್ತಾ ಇದೀರಲ್ಲ, ಯಾವಾಗಿನಿಂದ ಇದು ಶುರು ಆಯ್ತು? ಸರ್, ಇದು ಬಂದು ನಮ್ಮ ಅಪ್ಪರ ಕಾಲದಿಂದ 1,000 ಕಡಿಮೆ ಇತ್ತು. ಈಗ ನಾವೀಗ 10 ಸ್ವಲ್ಪ ಅದನ್ನ ಜಾಸ್ತಿ ಮಾಡಿಕೊಂಡಿದೀವಿ. ಅದರಿಂದ ಅತಿ ಹೆಚ್ಚು ಲಾಭ ಬರ್ತಾ ಇದೆ ಈಗ. ಲಾಭದಾಯಕವಾಗಿರತಕ್ಕಂಥದ್ದು. ಹ್ಞೂ ಸರ್, ಈಗ ಜಾಸ್ತಿ ಲಾಭ ಬರ್ತಿದೆ. ಮೊದಲೆಲ್ಲ ಕಡಿಮೆ ಇತ್ತು, ಈಗ ಎಲ್ಲಿ ಜಾಸ್ತಿ ನಾಟಿ ಹಸುಗಳು ಸಿಗೋದು ಕಷ್ಟ ಆಗಿದೆ. ಅದರಿಂದ ನಾವು ಲಾಭ ಅಂದ್ರೆ ಹೇಗೆ ಮಾರಾಟ ಮಾಡೋದ್ರಿಂದ ಲಾಭ ಸಿಗ್ತಾ ಇದೆಯೋ ಹೇಗೆ? ಹ್ಞೂ ಸರ್, ಈಗ ಓರಿಕರಗಳನ್ನ ನಾವು ಮಾರ್ತೀವಿ ವರ್ಷಕ್ಕೊಮ್ಮೆ. ಅದ್ರಲ್ಲಿ ಹುಟ್ಟಿದಾಗ ಬರ್ತಾಂತ ಓರಿಕರಗಳನ್ನ ಮಾರ್ತೀವಿ, ಮತ್ತೆ ಆಕಳ ಕರುಗಳನ್ನ ಹಂಗೆ ಉಳಿಸ್ಕೊಂತೀವಿ ನಾವು. ಅದನ್ನ ಅಭಿವೃದ್ಧಿ ಮಾಡೋಕ್ಕಾಗಿ ವರ್ಷಕ್ಕೆ 10-12 ಓರಿಕರಗಳನ್ನ ನಾವು ಮಾರಿಬಿಡ್ತೀವಿ ವ್ಯವಸಾಯಕ್ಕೆ. ಈಗ ಹೇಗಿದೆ ದರಗಳು ಸರ್? ಈಗ ದರಗಳು ನಾವು ಇಲ್ಲಿ ನಮ್ಮ ಕಡೆ ಎಲ್ಲ 15-16,000 ಒಂದು ಓರಿಕರಗಳನ್ನು ನಾವು ಈ ವರ್ಷ ಕೊಟ್ಟಿದ್ದೀವಿ. 12 ಓರಿಕರನ್ನು ಅದೇ ಲೆಕ್ಕಕ್ಕೆ ಕೊಟ್ಟಿದ್ದೀವಿ. ಎಷ್ಟು ವಯಸ್ಸಿನಲ್ಲಿ ಅದನ್ನ ಮಾರಾಟ ಮಾಡ್ತೀರಿ ಸರ್? ಅದು 1.5 ನಾವು ಮಾರಾಟ ಮಾಡಿಬಿಡ್ತೀವಿ ಒಂದು ಓರಿಕರ. ನಮ್ಮ ಹತ್ರ 1.5 ಆಗೋಷ್ಟು ಇಟ್ಕೊಂಡಿರ್ತೀವಿ, ಆಮೇಲೆ ಮಾರ್ಬಿಡ್ತೀವಿ. ಅವ್ರು ಸ್ವಲ್ಪ ಅಲ್ಲೇ ಪ್ರಾಯಕ್ಕೆ ಬಂದ್ಬಿಡ್ತಾವೆ 1.5 ಅಂದ್ರೆ, ಅವನ್ನ ಆಗ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ. ನಮಗೆ ದನ ಜಾಸ್ತಿ ಆಗ್ತಾವಲ್ಲ, ಓರಿಕರಗಳನ್ನ ಮಾರ್ದಂಗಲ್ಲ ಈ ಹೆಣ್ಣು ಸಂತತಿ ಜಾಸ್ತಿ ಆಗ್ತಿದ್ದ ಆಕಳು, ಅದನ್ನ ನಾವು ಡೆವಲಪ್ ಮಾಡ್ಕೋಬೋದಂತ ಅವನ್ನ ಕೊಟ್ಬಿಡ್ತೀವಿ. ನಮಗೆ ಲಾಭದಾಯಕನೂ ಹೌದು, ಮತ್ತೆ ನಾವು ಮಾರಿದ್ರೆ ಈಗ ಇರ್ತಕ್ಕಂಥ ಹಸುಗಳು ಅಂದ್ರೆ ಹೆಣ್ಣು ಸಂತತಿ ಐತಲ್ಲ, ಅವಕ್ಕೆ ಸ್ವಲ್ಪ ಮೇವು ಗೀವು ಅಚ್ಚುಕಟ್ಟಾಗಿ ಜಾಗ ಸರಿ ಹೋಗುತ್ತೆ. ಈಗ ಈ ಹಸುಗಳನ್ನ ಏನು ಸಾಕ್ತಾ ಇರ್ತೀರಿ, ಅವಕ್ಕೆ ರೋಗ ರುಜಿನೆ ಇಂಥವೆಲ್ಲ ಬಂದಾಗ ಹೇಗೆ ಏನೇನು ಕಾಯಿಲೆಗಳು ಬರ್ತವೆ ಹೆಚ್ಚಾಗಿ ದನಗಳಿಗೆ? ಸರ್, ಅದು ಈಗ ಹಸುಗಳಿಗೆ ಹೆಚ್ಚಾಗಿ ಬಾಧಿಸೋದಂದ್ರೆ ಇದು ಕಾಲುಬಾಯಿ ರೋಗ ಅಂತ ಬರುತ್ತೆ. ಅದು ಈಗ ವ್ಯಾಕ್ಸಿನ್ ಹಾಕ್ತಿದ್ದಾರೆ ಈ ಗೌರ್ಮೆಂಟ್ ಆಸ್ಪತ್ರೆಯಿಂದ, ಹಂಗಾಗಿ ಸ್ವಲ್ಪ ಈಗ ನಮ್ಗೇನು ಅಷ್ಟೊಂದು ಕಾಣಿಸಲ್ಲ. 6 ತಿಂಗಳಿಗೆ ಒಂದ್ಸರಿ ಅವರೇ ಬಂದು ಮನೆ ಹತ್ರ ಬಂದು ವ್ಯಾಕ್ಸಿನ್ ಹಾಕಿ ಹೋಗ್ತಾರೆ. ಲಸಿಕೆ ಹಾಕ್ತಾ ಇದ್ದಾರೆ? ಲಸಿಕೆ ಹಾಕಿ ಹೋಗ್ತಾರೆ ಸರ್. ನಿಮ್ಗೆ ಎಲ್ಲ ಹಸುಗಳಿಗೆ ಹಾಕ್ಸಿದ್ದೀರಾ? ಒಂದ್ ಸರಿ ಎಲ್ಲ ಹಸುಗಳಿಗೆ ನಾವು ಹಾಕ್ಸಿದ್ವಿ. ಈಗ ಇದಲ್ದೇನೆ ಅಷ್ಟೊಂದು ಹಸುಗಳಿದ್ದಾವೆ, ಅದರಿಂದ ಉತ್ಪತ್ತಿಯಾಗುವಂಥ ಈ ಗೊಬ್ಬರ, ಆ ಗೊಬ್ಬರನೆಲ್ಲ ಸಂಗ್ರಹಣೆ ಮಾಡ್ತೀರಾ? ಹೌದು ಸರ್, ಅದರಿಂದ ಒಂದು ವರ್ಷಕ್ಕೆ 20 ಟ್ರ್ಯಾಕ್ಟ್ರಿ ಲೋಡ್ ಅಂದರೆ ಒಂದು ಲೋಡು ಒಂದು ಟ್ರ್ಯಾಕ್ಟ್ರಿ 4-5 ಟನ್ನು ಬರುತ್ತೆ. ಅವನಿಗೆ 20 ಟ್ರ್ಯಾಕ್ಟ್ರ್ ಆಗುತ್ತೆ ನಮ್ಮದು ಒಂದು ವರ್ಷಕ್ಕೆ ಗೊಬ್ಬರ ಬಂದು. ಅದನ್ನು ನಾವು ಒಂದು 10 ಟ್ರ್ಯಾಕ್ಟ್ರ್ ಲೋಡ್ ನಮ್ಮ ಹೊಲಕ್ಕೆ ಉಪಯೋಗ ಮಾಡ್ಕೊಂತೀವಿ, ಇನ್ನು 10 ಕೊಟ್ಬಿಡ್ತೀವಿ ಬೇರೆಯವ್ರಿಗೆ. ಯಾವ ಬೆಲೆಗೆ ಹೋಗುತ್ತದೆ ಅದು ಸರ್? ಈಗ ನಮ್ಮ ಕಡೆಯಿಂದ ಅದು ನಮ್ಮ ನಾಟಿ ಹಸು ಆಗಿರೋದ್ರಿಂದ 5,000-5,300 ಒಂದು ಟ್ರ್ಯಾಕ್ಟ್ರ್ ಲೋಡ್ ನಾವು ಕೊಡ್ತಾಯಿದ್ದೀವಿ ಸರ್. 5,000-5,300 ಮೇಲೆ ಹೋಗುತ್ತೆ? ಹ್ಞೂ ಸರ್. ಇದಲ್ದೇ ಮತ್ತೇನು ಲಾಭಗಳಿದ್ದಾವೆ ನಿಮಗೆ ನಾಟಿ ಹಸುಗಳಿಂದ? ನಾಟಿ ಹಸುಗಳಿಂದ ಈಗ ಗೊಬ್ಬರದಿಂದ ಕನಿಷ್ಠ ಒಂದು ವರ್ಷಕ್ಕೆ 50,000-60,000 ನಮಗೆ ಇನ್ಕಮ್ ಬರ್ತೈತೆ ಸರ್. ಮತ್ತು ಓರಿಕರುಗಳಿಂದ ನಾವು ಮಾರ್ತೀವಿ, ಒಂದು 10 ಕಟ್ಕೊಂಡ್ರು ಒಂದು ವರ್ಷಕ್ಕೆ 160,000 ನಮ್ಗೆ ಇನ್ಕಮ್ ಬರ್ತೈತೆ ಅದರಲ್ಲಿ. ಮತ್ತು ನಾವು ಮೇವಿನ ಖರ್ಚು ನಿರ್ವಹಣೆಗೆ ಒಂದು 50,000-60,000 ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅಂದರೆ ನಮ್ಗೆ 140,000-50,000 ನಮಗೆ ಲಾಭ ಸಿಗುತ್ತೆ ಒಂದು ವರ್ಷಕ್ಕೆ. ನಿವ್ವಳ ಲಾಭ ಇರ್ತದೆ ಸರ್. ಈ ದನಕರುಗಳಿಗೆ ಮೇವುಗಳೆಲ್ಲ ಹೇಗೆ ಜೋಡಿಸ್ತೀರಿ, ಎಲ್ಲಿಂದ ತರ್ತೀರಿ? ನಿಮ್ಮ ಭಾಗದಲ್ಲೆಲ್ಲ ನಾನು ಕೇಳಿದ ಹಾಗೆ ಮಳೆಯ ಅಭಾವ ಜಾಸ್ತಿ ಇರ್ತದೆ, ಹುಲ್ಲಾಗಲಿ ಅಥವಾ ಬೇರೆ ಧಾನ್ಯಗಳು ಅಥವಾ ದನಗಳಿಗೆ ಬೇಕಾಗುವಂಥ ಮೇವಾಗಲಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತಕ್ಕಂಥದ್ದು ಹೇಗೆ? ಹ್ಞೂ ಸರ್, ಅದು ನಮ್ಮ ಕಡೆ ಸಿಗ್ತಕ್ಕಂಥದ್ದು ಕಡಿಮೆ ಮೇವು, ಅದನ್ನು ನಾವು ಸಂಗ್ರಹ ಮಾಡ್ಕೊಂತೀವಿ. ನಮ್ಗೆ ಅಲ್ಲಿ ಸಾಲಿಲ್ಲ ಅಂದರೆ ಬೇರೆ ಕಡೆಯಿಂದ ನಾವು ಟ್ರ್ಯಾಕ್ಟ್ರಿಂದ ತರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲೆಲ್ಲಿ ಖರೀದಿ ಮಾಡ್ತೀರಾ ಸರ್? ನಾವು ಈ ಖರೀದಿ ಅಂದರೆ ನಮ್ಮ ಊರು ಬಿಟ್ಟು ಒಂದು 40 ಕಿಲೋಮೀಟರ್ ಆಚೆ ಒಂದು ಹತ್ರ ಮೇವು ಸಿಗ್ತದೆ ಸರ್. ಅಲ್ಲಿ ಭಾಳ ಕಡಿಮೆ ರೇಟಲ್ಲಿ ಮೇವು ಸಿಗ್ತದೆ, ಅಲ್ಲಿ ದನ ಕರುಗಳಿಲ್ಲ, ಅಲ್ಲಿಂದ ನಾವು ತರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಈಗ ನೀವು ಇಷ್ಟೆಲ್ಲ ಹಸುಗಳೇನಿದಾವಲ್ವ, ಅವನ್ನ ಸಂಚಾರ ರೂಪದಲ್ಲಿ ಅಂದರೆ ಹೊಡ್ಕೊಂಡು ಅಲ್ಲಿಂದ ಅಲ್ಲಿ ಮೇಯಿಸ್ಕೊಂತ ಹೀಗೆ ಹೋಗ್ತಾ ಇರ್ತಾರೆ ಕೆಲವರೆಲ್ಲ, ನೀವು ಹಾಗೆ ಮಾಡ್ತೀರಾ ಹೇಗೆ? ಇಲ್ಲ ಸರ್, ನಾವು ಎಲ್ಲಿ ಹೋಗಲ್ಲ, ನಾವು ಇಲ್ಲೇ ಮನೆ ಹತ್ರನೇ ಮೇಯಿಸ್ತೀವಿ. ನಮ್ಮ ಹಸುಗಳು ಇಲ್ಲಿ ನಮ್ಮ ನೆಲಕ್ಕೆ ಮತ್ತು ನಮ್ಮ ಊರಿಗೆ ಸೆಟ್ ಆಗಿಬಿಡ್ದಾವು, ಯಾವ ಕಾಲಕ್ಕೂ ಇಲ್ಲೇ ಇರ್ತೀವಿ. ಆ ಮೇವು ನಾವು ಅವಕ್ಕೆ ಎಷ್ಟು ಬೇಕಾಗುತ್ತೋ ಒಂದು ವರ್ಷಕ್ಕೆ ಆಗೋಷ್ಟು ಮೇವು ಸಂಗ್ರಹ ಮಾಡ್ಕೊಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು, ಬೇರೆ ಕಡೆ ನಾವು ಎಲ್ಲಿ ಗೂಳೆ ಹೋಗೋದಿಲ್ಲ. ಸರ್, ಇದ್ರ ಜೊತೆಗೆ ನಿಮ್ಮ ಕೃಷಿ ಬಗ್ಗೆ ಹೇಳಿ, 1 ಎಕರೆ ಭೂಮಿ ಇದೆ, ಏನೇನು ಬೆಳೀತಾ ಇದ್ದೀರಿ? ಸರ್, ನಮ್ದು 6 ಎಕರೆ 18 ಸೆಂಟ್ಸ್ ಭೂಮಿ ಇದೆ ಸರ್. ಆ ಭೂಮಿಯಲ್ಲಿ 4 ಎಕರೆ ನಾವು ಇದು ಬದಲು ಅಂದರೆ ಒಣ ಬೇಸಾಯ ಶೇಂಗಾ ಬೆಳಿತೀವಿ ಸರ್. ಅದರಲ್ಲಿ ಸಾವಯವವಾಗಿ ಶೇಂಗಾ ಬೆಳಿತೀವಿ. ಇನ್ನು 2 ಎಕರೆ ನೀರಾವರಿ ಐತೆ ಸರ್. ಅದು 2 ಎಕರೆ ನೀರಾವರಿಯಲ್ಲಿ 1 ಎಕರೆ ಈರುಳ್ಳಿ, 1 ಎಕರೆ ಟೊಮೊಟೊ ಬೆಳಿತೀವಿ ಸರ್. ಮಿಕ್ಕಿದ್ದಿನೊಂದು 18 ಸೆಂಟ್ಸಲ್ಲಿ ನಾವು ಈ ಸೊಪ್ಪು ತರಕಾರಿಗಳನ್ನು ಬೆಳೆದು ಸಂತೆಗೆ ನಾವೇ ಹೋಲ್ಸೇಲ್ ದರದಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಸರಿ, ಈಗ ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರೋ ಅಥವಾ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡ್ತಾ ಇದ್ದೀರೋ ಹೇಗೆ? ಸರ್, ಈಗ ನಾವು 5 ವರ್ಷದಿಂದ 5 ಎಕರೆ ಸಾವಯವ ಕೃಷಿಯಲ್ಲೇ ಇದ್ದೀವಿ. 1 ಎಕರೆ ಮಾತ್ರ ಸ್ವಲ್ಪ ಇನ್ನು ಇದ್ದೀವಿ, ಅದರಲ್ಲಿ ಗೊಬ್ಬರ ಮಾತ್ರ ಹಾಕ್ತಾ ಇದೀವಿ, ಕೆಮಿಕಲ್ ಯಾವುದು ಹೊಡಿತಿಲ್ಲ. 1 ಎಕರೆ ಮಾತ್ರ ಅದನ್ನು ಈ ಸಾರಿ ಬಿಟ್ಬಿಡ್ಬೇಕಂತ ತೀರ್ಮಾನ ಮಾಡಿಕೊಂಡು ನಾವು ಸಾವಯವ ಕೃಷಿಯಲ್ಲಿ ಅಧಿಕ ಲಾಭ ಬರ್ತಿರೋದ್ರಿಂದ ನಾವು ಸುಮ್ಮನೆ ಯಾಕೆ ದುಡ್ಡನ್ನು ಈ ಔಷಧಿ ಅಂಗಡಿಯವರಿಗೆ ಕೊಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಅದನ್ನು ಪೂರ್ತಿ ನಿಲ್ಲಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಈ ಸರಿ ಆಲೆ ಭಾಳ ಕಡಿಮೆ ಮಾಡಿದ್ದೀವಿ. ಸಾವಯವ ಅಂದರೆ ಏನು ರೀ ದುರ್ಗೇಶ್ವರ, ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸಾವಯವ ಅಂದರೆ ಸರ್, ಯಾವುದು ಒಂದು ಕೆಮಿಕಲ್ ಹಾಕದೆ ಅಂತ ಬೆಳೀತಿರೋದು. ನಮಗೆ ಮೂಲಭೂತವಾಗಿ ಸಿಗ್ತಕ್ಕಂಥ ನಮ್ಮ ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರನ ಮತ್ತು ಅದರಲ್ಲಿ ಸಿಗ್ತಕ್ಕಂಥ ಎಲ್ಲ ಒಂದು ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ದೇನೆ ಬೆಳೆಯುವಂಥ ಒಂದು ನಿಯಮನೇ ನಾವು ಸಾವಯವ ಅಂದ್ಕೊಂಡಿದ್ದೀವಿ ಸರ್. ನಿಮಗೆ ಈ ಬಗ್ಗೆ ಮೊದಲು ತಿಳುವಳಿಕೆ ಇತ್ತ? ಈ ತಿಳುವಳಿಕೆ ಮಧ್ಯದಲ್ಲಿ ಬಂತ, ಹೇಗೆ ಬಂತು? ಸರ್, ಇದ್ರ ಬಗ್ಗೆ ಮೊದಲು ಕೇಳಿದ್ದೀವಿ ಸರ್, ಆದರೆ ನಾವೀಗ ಒಂದು 5 ವರ್ಷದಿಂದ ನಾವೇ ಮಾಡ್ತಿರೋದ್ರಿಂದ ಅದು ಒಳ್ಳೆ ಲಾಭ ಅನಿಸ್ತಿದೆ. ಇದನ್ನು ಯಾಕೆ ನಾವು ಹಾಗೆ ಮುಂದುವರಿಸ್ಬಾರ್ದು ಅಂತ, ಯಾಕಂದರೆ ಇದು ಕೆಮಿಕಲ್ ಹಾಕಿದರೆ ಅದು ಒಂದು ಬೆಳೆ ಬರುತ್ತೆ, ಜಾಸ್ತಿನೇ ಬೆಳೀತದೆ ಇದಕ್ಕಿಂತ. ಆದರೆ ಅದು ನಾವು ಸೇವಿಸ್ಬೇಕಂತ ಆಹಾರದಲ್ಲಿ ಸ್ವಲ್ಪ ಇದು ವಿಷ ಸೇರ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಉದ್ದೇಶ, ಅದು ಬೇಡ ಅಂತೇಳಿ ನಾವು ಈಗೇನಿಲ್ಲ, ಕೆಮಿಕಲ್ ಎಲ್ಲ ಕೈಬಿಟ್ಬಿಟ್ಟಿದ್ದೀವಿ, ಸಾವಯವ ಕೃಷಿನೇ ಮುಂದುವರಿಸ್ತಾ ಇದೀವಿ. ನಿಮ್ಮ ಮನೆಯಲ್ಲಿ ವಿಷಮುಕ್ತ ಆಹಾರ ಸೇವನೆ ನಡೀತಾ ಇದೆ? ಹೌದು ಸರ್. ಏನೇನು ಬೆಳೀತಾ ಇದ್ರಿ ಸಾವಯವ ಕೃಷಿಯಲ್ಲಿ? ಸರ್, ಶೇಂಗಾ ಬೆಳಿತೀವಿ, ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ಮತ್ತು ಮೆಕ್ಕೆಜೋಳ ಬೆಳಿತೀವಿ,

ಈಗ ನಿಮ್ಮ ಈ ಶೇಂಗಾ, ಜೋಳ, ರಾಗಿ ಇವುಗಳಿಗೆ ರೋಗ ಬಾಧೆ ಕಡಿಮೆ ಇರ್ತದ? ನೀವು ಯಾಕಂದ್ರೆ ಸಾವಯವದಲ್ಲಿ ಇವನ್ನೆಲ್ಲ ಬೆಳೀತಾ ಇರೋದ್ರಿಂದ ರೋಗ ಬಾಧೆ ಆಗಿರ್ಬೋದು, ಕೀಟಬಾಧೆ ಆಗಿರ್ಬೋದು ಇವೆಲ್ಲ ಕಡಿಮೆ ಪ್ರಮಾಣದಲ್ಲಿ ಇರ್ತದ, ಹೆಚ್ಚಿರ್ತದ, ಹೇಗೆ ಸರ್? ಈಗ ಯಥೇಚ್ಛವಾಗಿ ರೋಗ ಬರೋದಿಲ್ಲ, ಇದು ಶೇಂಗಾ ರಾಗಿ ಜೋಳ ಇದೈತಲ್ಲ, ಇವಕ್ಕೆ ಬಂದು ಭಾಳ ಕಡಿಮೆ ರೋಗಗಳು, ಕೀಟಬಾಧೆಗಳು ಕಡಿಮೆ ಇರ್ತಾವ. ಇದು ಸಾವಯವ ಕೃಷಿ ಆಗಿರೋದ್ರಿಂದ ಅದು ಅಂಥದಕ್ಕೆ ಅದು ಜಾಸ್ತಿ ರೋಗ ನಿರೋಧ ಶಕ್ತಿ ಇರುತ್ತೆ ಅದರಲ್ಲಿ ಸಸಿಯಲ್ಲಿ, ಹಂಗಾಗಿ ಯಾವ ರೋಗ ಕೀಟಬಾಧೆಗಳು ಜಾಸ್ತಿ ಬರೋದಿಲ್ಲ. ಒಳ್ಳೆಯದು ದುರ್ಗೇಶ್. ನಮ್ಮ ಇವತ್ತಿನ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಅನುಭವ ಈ ಕುರಿತು ಪೂಜಾರಳ್ಳಿಯ ಶ್ರೀ ದುರ್ಗೇಶ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಸೋಮೇಶ್ ಒಪ್ಪಾರ್. ಈಗ ಕೇಳೋಣ ರೈತರಿಗೆ ಸಲಹೆಯನ್ನ. ಗೋವಿನ ಜೋಳ ಅಥವಾ ಮುಸುಕಿನ ಜೋಳ ಮುಖ್ಯವಾದಂಥ ಆಹಾರ ಧಾನ್ಯದ ಬೆಳೆಯಾಗಿದೆ. ಗೋವಿನ ಜೋಳ ವರ್ಷವಿಡೀ ಬೆಳೆಯಬಹುದಾದಂತಹ ಬೆಳೆ ಆಗಿರೋದ್ರಿಂದ ಬೆಳೆ ಪರಿವರ್ತನೆ ಮಾಡದೇ ಇರೋದು, ಹಾಗೆ ರೋಗ ಮತ್ತು ಕೀಟಗಳಿಗೆ ತುತ್ತಾಗುವಂತಹ ತಳಿಗಳನ್ನು ಬಿತ್ತನೆ ಮಾಡ್ತಾ ಇರೋದ್ರಿಂದ ಬೆಳೆ ಹಾನಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಹಾಗಾಗಿ ಗೋವಿನ ಜೋಳದ ಬೆಳೆಯಲ್ಲಿ ಸಮಗ್ರ ಉತ್ಪಾದನಾ ಕ್ರಮಗಳನ್ನು ಅನುಸರಿಸೋದು ಕೂಡ ಬಹಳ ಮುಖ್ಯವಾಗಿರ್ತದೆ. ಅದಕ್ಕೆ ಮೊದಲು ಅನುಸರಿಸಬೇಕಾಗಿರ್ತಕ್ಕಂತಹ ಕ್ರಮ ಏನಪ್ಪ ಅಂದರೆ ಸಸ್ಯದ ಪೋಷಣೆ. ಬಿತ್ತನೆಗೆ ಮುನ್ನ 2-3 ವಾರಗಳ ಮೊದಲೇ 4 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಎಕರೆಗೆ ಸೇರಿಸಿರಬೇಕು. ಕೊಟ್ಟಿಗೆ ಗೊಬ್ಬರ ದೊರೆಯದೇ ಇದ್ದಂತಹ ಸಂದರ್ಭದಲ್ಲಿ 400 ಕಿಲೋಗ್ರಾಂ ಕೋಳಿ ಗೊಬ್ಬರವನ್ನಾದರೂ ಕೂಡ ಮಣ್ಣಿನಲ್ಲಿ ಬೆರೆಸಬಹುದು. ಖುಷ್ಕಿ ಬೆಳೆಯಾದರೆ 3 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟನ್ನು ಮಣ್ಣಿನಲ್ಲಿ ಬೆರೆಸಬೇಕಾಗುತ್ತೆ. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸಬೇಕು. ಕಬ್ಬಿಣ ಮತ್ತು ಸತುವಿನ ಕೊರತೆ ಇರುವಂತಹ ಕಪ್ಪು ಮಣ್ಣಿಗೆ ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ ಕಬ್ಬಿಣ ಹಾಗೂ ಸತುವಿನ ಸಲ್ಫೇಟನ್ನು 20 ಕಿಲೋಗ್ರಾಂ ಎರೆಗೊಬ್ಬರದಲ್ಲಿ ಮಿಶ್ರಣ ಮಾಡಿ 10 ದಿನಗಳ ನಂತರ ಅಥವಾ ಸಾವಯವ ಗೊಬ್ಬರದೊಂದಿಗೆ ಬಿತ್ತನೆ ಸಮಯದಲ್ಲಿ ಮಣ್ಣಿನಲ್ಲಿ ಬೆರೆಸಬೇಕು. ಕಬ್ಬಿಣದ ಸಲ್ಫೇಟ್ಗಳಿಂದ ಮಿಶ್ರಣ ಮಾಡಿದಂತಹ 50 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತುವಾಗ ಮಣ್ಣಿನಲ್ಲಿ ಸೇರಿಸಬೇಕಾಗುತ್ತೆ. 60 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 20 ಸೆಂಟಿಮೀಟರ್ ಅಂತರದಲ್ಲಿ 5 ಸೆಂಟಿಮೀಟರ್ಗಿಂತ ಹೆಚ್ಚು ಆಳವಿಲ್ಲದಂತೆ ಬೀಜವನ್ನು ಬಿತ್ತಬೇಕು. ಬಿತ್ತನೆ ಸಮಯದಲ್ಲಿ ನೀರಾವರಿ ಬೆಳೆಗೆ ಎಕರೆಗೆ ಸುಮಾರು 6 ಕಿಲೋಗ್ರಾಂ ಸಾರಜನಕ, 26 ಕಿಲೋಗ್ರಾಂ ರಂಜಕ, 26 ಕಿಲೋಗ್ರಾಂ ಪೊಟಾಷನ್ನು ಒದಗಿಸಬೇಕಾಗುತ್ತೆ. ಉಳಿದ ಸಾರಜನಕವನ್ನು ಬಿತ್ತನೆ ಮಾಡಿದಂತಹ 20, 25, 50 ಹಾಗೂ 65 ದಿನಗಳ ನಂತರ ಕ್ರಮವಾಗಿ ನೀಡಬೇಕು. ಖುಷ್ಕಿ ಬೆಳೆಗೆ ಬಿತ್ತನೆಯ ಸಮಯದಲ್ಲಿ 20 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಮತ್ತು 10 ಕಿಲೋಗ್ರಾಂ ಪೊಟ್ಯಾಷನ್ನು ಒದಗಿಸಬೇಕಾಗುತ್ತೆ. ಉಳಿದ 20 ಕಿಲೋಗ್ರಾಂ ಸಾರಜನಕವನ್ನು ಬಿತ್ತನೆಯಾದ 30 ದಿನಗಳ ನಂತರ ಒದಗಿಸಬೇಕು. ಜೊತೆಗೆ ಇದಲ್ಲದೆ 3-5 ವಾರಗಳಲ್ಲಿ ಕಳೆ ಬೆಳೆಯುವಂತಹ ಸಂದರ್ಭ ಉಂಟು. ಹಾಗಾಗಿ ಕಳೆ ನಿರ್ವಹಣೆಯ ಕ್ರಮಗಳನ್ನು ಕೂಡ ಅನುಸರಿಸಬೇಕಾಗುತ್ತೆ. ಹಸಿರೆಲೆ ಗೊಬ್ಬರಗಳ ಬೆಳೆಯನ್ನು ಬೆಳೆದು ಬೆಳೆಗೆ ರಂಜಕಯುಕ್ತವಾದ ಗೊಬ್ಬರವನ್ನು ಕೊಟ್ಟು ಮುಗ್ಗು ಹೊಡೆಯೋದ್ರಿಂದ ರಂಜಕವನ್ನು ಸಮರ್ಪಕವಾಗಿ ಬಳಸಬಹುದು. ಸಲ್ಫೇಟ್ ಮಿಶ್ರಣ ಮಾಡಿ 1 ರಾತ್ರಿ ನೆನೆಸಿ ಉಪಯೋಗ ಮಾಡೋದ್ರಿಂದ ಲಘು ಪೋಷಕಾಂಶಗಳ ಸಮರ್ಪಕ ಬಳಕೆಯನ್ನು ನಾವು ಮಾಡಬಹುದಾಗಿದೆ. ಹಾಗೆ ವೃದ್ಧಿ ಹೊಂದುತ್ತಿರುವಂತಹ ಎಲೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿ ಗೆಣ್ಣುಗಳ ಅಂತರ ಕಡಿಮೆ ಆಗುತ್ತೆ. ಎಲೆಗಳ ಅಂಚಿನಲ್ಲಿ ಅಂದರೆ ತುದಿಯಲ್ಲಿ ಪತ್ರ ಹರಿತನ್ನು ಕಳೆದುಕೊಂಡು ಹಳದಿ ಬಣ್ಣಕ್ಕೆ ಎಲೆಗಳು ತಿರುಗೋದಕ್ಕೆ ಪ್ರಾರಂಭವಾಗ್ತವೆ. ತಿಳಿ ಹಳದಿ ಹಾಗೆ ಹಸಿರು ಬಣ್ಣದ ಗೆರೆಗಳು, ಪಟ್ಟಿಗಳು ಎಲೆಯ ಮೇಲೆ ಗೋಚರವಾಗಿ ನಂತರ ಎಲೆಗಳು ಒಣಗೋದಿಕ್ಕೆ ಪ್ರಾರಂಭವಾಗ್ತವೆ. ಹೀಗೆ ಕಂಡಂತಹ ಸಂದರ್ಭದಲ್ಲಿ ಸತುವಿನ ಪ್ರಮಾಣ ಕಡಿಮೆ ಆಗಿದೆ ಅಂತ ನಾವು ತಿಳಿಬಹುದು. ಇಂಥ ಸಂದರ್ಭದಲ್ಲಿ ಲಘು ಪೋಷಕಾಂಶಗಳನ್ನು ನಾವು ಬೆಳೆಗೆ ನೀಡಬೇಕಾಗುತ್ತೆ. ಹಾಗೆ ಕಬ್ಬಿಣ ಪೋಷಕಾಂಶದ ಕೊರತೆ ಉಂಟಾದಾಗ ಚಿಗುರು ಎಲೆಗಳಲ್ಲಿ ಹಾಗೆ ಬಲಿತ ಎಲೆಗಳಲ್ಲೂ ಕೂಡ ಪೋಷಕಾಂಶದ ಕೊರತೆ ಕಂಡುಬರುತ್ತೆ. ಸಸ್ಯಗಳಲ್ಲಿ ಪತ್ರ ಹರಿತಿನ ತಯಾರಿಕೆ, ಎಲೆಗಳು ಹರಿತನ ಕಳೆದುಕೊಡುತ್ತವೆ, ತಿಳಿ ಹಸಿರು ಬಣ್ಣದಿಂದ ಕೂಡಿರ್ತವೆ,

ಜತ್ರೋಪ ಜತ್ರೋಪ ಹಚ್ಚರೋ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹಚ್ಚರೋಪ ಹಚ್ಚರೋಪ ಜತ್ರೋಪ ಜತ್ರೋಪ ಹಚ್ಚರೋಪ प्रधानमंत्री गरीब कल्याण अन्न योजना मुफ्त राशन खुशहाल जीवन कृषि कष्ट कड़िमे बेकु सरल उपकरण उत्तम गुणदा इळुवरी पड़यलु बेकु होस होस साधना ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ಹಾ

ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ಹನುಮಂತಪ್ಪ ಕುದುರೆಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸೋಣಂತೆ. ನಮಸ್ಕಾರ.